ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಾವೊಂದು ಪ್ಲಾಸ್ಟಿಕ್ ಡ್ರಮ್ ಅಥವಾ ಸಿಮೆಂಟ್ ತೊಟ್ಟಿನಲ್ಲಿ ಇದನ್ನ ಉತ್ಪಾದನೆ ಮಾಡಬಹುದು. ಒಂದು 250 ಲೀಟರ್ ಸಾಮರ್ಥ್ಯ ಇರತಕ್ಕಂಥದ್ದು, ಕೆಪಾಸಿಟಿ ಇರತಕ್ಕಂಥದ್ದು ಒಂದು ಪ್ಲಾಸ್ಟಿಕ್ ಡ್ರಮ್ ಆಗ್ಬೋದು ಅಥವಾ ಸಿಮೆಂಟ್ ತೊಟ್ಟಿನಲ್ಲಿ ಒಂದು 175 ಲೀಟರ್ ನೀರಷ್ಟು ತಗೊಂಡು ಅದಕ್ಕೆ ಮೊದಲನೇದಾಗಿ ಸಗಡಿ, ನಂತರ 10 ಕೆಜಿ ಸಗಡಿ ಏನಿದೆ ಶಿಫಾರಸು, ಮತ್ತೆ 2 ಕೆಜಿ ಬೆಲ್ಲ, ಮತ್ತೆ ದ್ವಿದಳ ಧಾನ್ಯದ ಹಿಟ್ಟು, ನಂತರ ಗಂಧಲ, ಮತ್ತೆ ಮಣ್ಣನ್ನ ಸೇರಿಸಿ ಅದನ್ನ ಮಿಶ್ರಣ ಮಾಡಿ ಜೀವಾಮೃತ ಇರತಕ್ಕಂತ ಡ್ರಮ್ ಅಥವಾ ಅಥವಾ ಒಂದು ಬ್ಯಾರಲ್ ಏನಿದೆ ಡ್ರಮ್ ಪ್ಲಾಸ್ಟಿಕ್ ಡ್ರಮ್ ಅಥವಾ ತೊಟ್ಟಿ ಏನಿದೆ ಅದ್ರ ಮೇಲೆ ತುಳುವಾಗಿ ಒಂದು ಒದ್ದೆ ಇರತಕ್ಕಂತ ಒಂದು ಗೋಣಿ ಚೀಲ ಅಥವಾ ಬಟ್ಟೆ ಸ್ವಲ್ಪ ಗಾಳಿ ಆಡ್ಬೇಕಾಗುತ್ತೆ, ಸ್ವಲ್ಪ ಪೂರ್ಣ ಪ್ರಮಾಣದ ಗಾಳಿ ನಿಂತಿರ್ತಕ್ಕಂತ ಒಂದು ಸನ್ನಿವೇಶ ಇರಬಾರ್ದು. ಸೊ ಅದನ್ನ ಮೇಲಿಂದ ಮುಚ್ಚಿ ಒಂದು ವಾರದವರೆಗೆ ಅದನ್ನ ನೆರಳಲ್ಲಿ ಇಟ್ಟು ಅದನ್ನ ನಾವು ಸಂಸ್ಕರಣೆ ಮಾಡಬೇಕಾಗುತ್ತೆ. ಅದನ್ನ ನಾವು ಪ್ರತಿದಿನ ಬೆಳಿಗ್ಗೆ ಮತ್ತೆ ಸಂಜೆ ದಿನಕ್ಕೆ 2 ಬಾರಿ ಒಂದು ಕೋಲ್ ತಗೊಂಡು, ಮರದ ಕೋಲ್ ತಗೊಂಡು ವೃತ್ತಾಕಾರದಲ್ಲಿ ತಿರುಗಬೇಕಾಗುತ್ತೆ. ಒಂದೇ ಡೈರೆಕ್ಷನ್ ಒಂದೇ ಒಂದು ಡೈರೆಕ್ಷನ್ ಎಲ್ಲ ತಿರುಗ್ತಾ ಹೋಗಬೇಕಾಗುತ್ತೆ, ಆಪೋಸಿಟ್ ಡೈರೆಕ್ಷನ್. ಪ್ರತಿದಿನ 2 ಬಾರಿ, ಬೆಳಿಗ್ಗೆ 1 ಬಾರಿ, ಸಂಜೆ 1 ಬಾರಿ, ಒಂದು 8-10 ರೌಂಡ್ ಅಷ್ಟು ತಿರುಗಿ ನಿಧಾನವಾಗಿ ಅದನ್ನ ಹಿಡಬೇಕಾಗುತ್ತೆ. ಸೊ ಈ ರೀತಿ ಮಾಡಿದಂತ ಒಂದು ಜೀವಾಮೃತ ಏನಿದೆ ನಮ್ಗೆ ಅದು 7 ದಿನಗಳ ನಂತರ ಅದು ಬಳಕೆಗೆ ಸಿದ್ಧವಾಗಿರ್ತದೆ. ಯಾಕೆ 7 ದಿನ ಅಂತಂದ್ರೆ 7 ದಿನದಲ್ಲಿ ಅದರಲ್ಲಿ ಇರತಕ್ಕಂತ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಏನಾಗುತ್ತೆ ಅದು ತುಂಬಾ ಹೆಚ್ಚಾಗುತ್ತೆ. ನಂತರ ಮುಂದೆ ಹೊರದಂಗೆ 10-12 ದಿನ ಆಗ ಆ ಸೂಕ್ಷ್ಮ ಜೀವಿಗಳ ಒಂದು ಸಂಖ್ಯೆ ಅದರಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಮೈಕ್ರೋಬಿಯಲ್ ಲೋಡ್ ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಿ, ಸೂಕ್ಷ್ಮ ಜೀವಿಗಳ ಸಂಖ್ಯೆ ಹೆಚ್ಚಾಗಿರುತ್ತೆ. ಈ ಸೂಕ್ಷ್ಮ ಜೀವಿಗಳೇ ನಮ್ಮ ಮಣ್ಣಿನ ಜೀವನ ಕಾಪಾಡಲಿಕ್ಕೆ ಮುಂದೆ ಅದನ್ನ ನಾವು ಮಣ್ಣಿಗೆ ನೀಡಿದಾಗ ಸೊ ಅದು ಆ ಮಣ್ಣಿನ ವಾತಾವರಣ ಅಲ್ಲಿರ್ತಕ್ಕಂತ ತ್ಯಾಜ್ಯಗಳು, ಬೆಳೆ ತ್ಯಾಜ್ಯಗಳು, ಬೇರ್ ಆಗ್ಬೋದು ಅಥವಾ ಬೆಳೆ ಪಡೆಯುಳಿಕೆಗಳು, ಕೂಳೆಗಳಾಗ್ಬೋದು, ಎಲೆ ಕಡ್ಡಿಗಳು, ಸಾವಯವ ವಸ್ತುಗಳು ಏನಿರ್ತವೆ ಅದನ್ನ ತಿಂದು ಚೆನ್ನಾಗಿ ಜೀರ್ಣಿಸಿ ಅದರಿಂದ ಬೆಳೆಗಳಿಗೆ ಲಭ್ಯವಾಗ್ತಕ್ಕಂತ ರೂಪಕ್ಕೆ ಪೋಷಕಾಂಶಗಳನ್ನ ಬದಲಾವಣೆ ಮಾಡಿ ಮತ್ತೆ ಸ್ವಲ್ಪ ತ್ವರಿತವಾಗಿ ತಿನ್ಲಿಕ್ಕೆ ಸಾಮಾನ್ಯವಾಗಿ ಜೀವಾಮೃತ ಹಾಕಿದಂತೆ ಹಾಗೆ ಕೆಲವರು ಬೆಳೆ ಉಳಿಕೆಗಳನ್ನ ಸೇರಿಸ್ತದೆ, ಕೂಳೆಗಳನ್ನಾಗ್ಬೋದು ಉದ್ದು ಭೂಮಿಗೆ ಒಳಗಡೆ ಸೇರ್ತಕ್ಕಂಥ ಸನ್ನಿವೇಶ ಇದೆ. ಯಾವಾಗ ಈ ಜೀವಾಮೃತ ಅಥವಾ ಸಗಣಿಯಿಂದ ಉತ್ಪಾದನೆ ಮಾಡತಕ್ಕಂಥ ದ್ರವರೂಪದ ಸಾವಯವ ಗೊಬ್ಬರಗಳನ್ನ ಸೇರಿಸ್ತಾರೋ ಸೊ ಆಗ ಅದೇನಾಗುತ್ತೆ ಅಲ್ಲಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳು ಕಳೀಲಿಕ್ಕೆ ಸಹಕಾರ ಆಗಿ ಅದರಲ್ಲಿರ್ತಕ್ಕಂಥ ಏನು ಪೋಷಕಾಂಶಗಳು ಅಡಕವಾಗಿರ್ತದೆ ಬೆಳೆಗಳಿಗೆ ಸಿಗದೇ ಇರತಕ್ಕಂಥ ರೂಪದಲ್ಲಿ ಇರ್ತದೆ ಸಾವಯವ ರೂಪದಲ್ಲಿ ಅದು ಬದಲಾವಣೆ ಆಗಿ ಬೆಳೆಗಳಿಗೆ ದೊರೆಯತಕ್ಕಂಥ ರೂಪಗಳಿಗೆ ಬದಲಾವಣೆ ಆಗಿ ನಂತರ ಬೆಳೆಗಳಿಗೆ ತ್ವರಿತವಾಗಿ ಸಿಗಲಿಕ್ಕೆ ಸಹಕಾರ ಆಗುತ್ತೆ. ಸೊ 10-12 ದಿನ ಅಷ್ಟರಲ್ಲಿ ನಾವು ಬಳಕೆ ಮಾಡಿದ್ರೆ ಅದರಲ್ಲಿ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಚೆನ್ನಾಗಿರುತ್ತೆ. ಸೊ ನಾವು ಅದನ್ನ ಮಣ್ಣಿಗೆ ಜಮೀನಿಗೆ ನೇರವಾಗಿ ನೀರು ಹಾಯಿಸುವಾಗ ಅಥವಾ ನೀರು ಜಮೀನು ತೇವ ಇದ್ದಾಗ ಅದನ್ನ ನೀರಲ್ಲೇ ಹಾಯಿಸಿ ನಾವು ನೀರು ಹಾಯಿಸುವುದ್ರ ಜೊತೆಗೆ ಕಾಲುವೆ ಮುಖಾಂತರ ಈ ಒಂದು ಜೀವಾಮೃತನ ನಾವು ಬೆಳೆಗಳಿಗೆ ಬಿಡಬಹುದು. ಮತ್ತೆ ಜೀವಾಮೃತನ ಕೆಲವೊಮ್ಮೆ ಅದನ್ನ ನಾವು ಅದರಲ್ಲಿ ಸ್ವಲ್ಪ ಪೋಷಕಾಂಶಗಳ ಪ್ರಮಾಣನೂ ಇದೆ ಅದರಲ್ಲಿ ನೋಡಿ ಜೀವಾಮೃತದಲ್ಲಿ ಇರತಕ್ಕಂಥ ನಾವು ಪೋಷಕಾಂಶಗಳನ್ನ ಒಂದು ಅವಲೋಕನ ಮಾಡಿ ನೋಡಿದಾಗ ಸಾಮಾನ್ಯವಾಗಿ ಗುಣಧರ್ಮಗಳನ್ನ ನೋಡಿದಾಗ ಅದರ ರಸತಾರ ಅಂದ್ರೆ pH ಅಂತ ಏನ್ ಹೇಳ್ತೀವಿ ಅದು ನ್ಯೂಟ್ರಲ್ ತಟಸ್ಥವಾಗಿರ್ತದೆ 7.03 ಈ ರೇಂಜ್ ಗೆ ಇರ್ತದೆ, 7 ಆಸ್ಪಾಸ್ನಲ್ಲೇ ಇರ್ತದೆ. ಆಮೇಲೆ ಅದರಲ್ಲಿ ಕಾರಕಂಕ ಅಂಶನೂ ಅಷ್ಟೇ 1% ಅಷ್ಟು ಕಾರಕಂಕ ಕೂಡ ಕಂಡು ಬರ್ತದೆ. ನಾವು ಬಳಕೆ ಮಾಡ್ತಕ್ಕಂಥ ತ್ಯಾಜ್ಯ ವಸ್ತುಗಳು ಅಥವಾ ಒಂದು ಈ ದೇಶೀಯ ಸಗಣಿ ಇದ್ದಾಗ 1% ನಮ್ಗೆ ಕಾರಕಂಕ ಸಿಗ್ತಕ್ಕಂಥ ಸನ್ನಿವೇಶ. ಅದ್ರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ರಂಜಕ ಪೋಷಕಾಂಶ ಇರುತ್ತೆ, ಪೊಟ್ಯಾಶ್ ಪೋಷಕಾಂಶ ಇರ್ತದೆ. ಇದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಈ ಒಂದು ಸೂಕ್ಷ್ಮ ಪೋಷಕಾಂಶಗಳು ಅಂತ ಹೇಳ್ತೀವಿ. ಇವತ್ತು ನಮ್ಮ ಒಂದು ವಾತಾವರಣದಲ್ಲಿ ಅಥವಾ ಕೃಷಿ ಪರಿಸ್ಥಿತಿನಲ್ಲಿ ಎಲ್ಲ ಲಘು ಪೋಷಕಾಂಶಗಳು ಅಂತ ಹೇಳ್ತೀವಿ, ಸತು ಆಗ್ಬೋದು, ತಾಮ್ರ ಆಗ್ಬೋದು, ಕಬ್ಬಿಣ, ಮ್ಯಾಂಗನೀಸ್, ಬೋರಾನ್, ಇವೆಲ್ಲ ಸ್ವಲ್ಪ ಇದ್ರ ಲಭ್ಯತೆ ಕೂಡ ಇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇದೆ. ಸತು ಮತ್ತೆ ತಾಮ್ರ, ಕಬ್ಬಿಣ, ಮ್ಯಾಂಗನೀಸ್ ಈ ಒಂದು ಲಘು ಪೋಷಕಾಂಶಗಳು ಕೂಡ ಈ ಒಂದು ಜೀವಾಮೃತದಲ್ಲಿ ಇರೋದ್ರಿಂದ ಇದನ್ನ ನಾವು ಸಿಂಪರಣೆ ಮುಖಾಂತರ ಬೆಳೆಗಳಿಗೆ ಕೊಡ್ಬೋದು. ಸೊ ಬೆಳೆಗಳಿಗೆ ತ್ವರಿತವಾಗಿ ಒಂದು ಎಲೆಗಳ ಮುಖಾಂತರ ಪೋಷಣೆ ಕೊಡೋದು ಸಿಂಪರಣೆ ಮಾಡಿದಾಗ. ಇದನ್ನ ಸಾಮಾನ್ಯವಾಗಿ ನಾವು ಎಳೆ ಬೆಳೆಗಳಾದ್ರೆ ಚಿಕ್ಕ ಸಸಿಗಳಾದ್ರೆ ಒಂದು ಲೀಟರ್ ನೀರಿಗೆ ಒಂದು 5 ಮಿಲಿ ದ್ರಾವಣ ಅಷ್ಟನ್ನ ಹಾಕೊಂಡು ನಾವು ಸಿಂಪರಣೆ ಮಾಡಬಹುದು. ಸ್ವಲ್ಪ ಬೆಳೆದಿರ್ತಕ್ಕಂಥದ್ದು ಒಂದು 20-25 ದಿನಗಳು ಅಥವಾ 30 ದಿನಗಳು ದಾಟದಂತ ಬೆಳೆಗೆ ನಾವು 5-10 ಮಿಲಿ ತನಕ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ತ್ವರಿತವಾಗಿ ಪೋಷಕಾಂಶಗಳನ್ನ ಎಲ್ಲಿ ಈಗ ಒಂದು ಸೂಕ್ಷ್ಮ ಪೋಷಕಾಂಶಗಳು ಕೊರತೆ ಇರ್ತದೆ, ಕೆಲವು ಕಡೆ ಏನಾಗುತ್ತೆ ಸಮಸ್ಯಾತ್ಮಕ ಮಣ್ಣುಗಳು ಇರ್ತದೆ, ಸಾಮಾನ್ಯವಾಗಿ ಕ್ಷಾರ ಮಣ್ಣು ಇರ್ತದೆ, ಅಧಿಕ ರಸಸಾರ ಇರತಕ್ಕಂತ ತೌಳು ಅಥವಾ ಕ್ಷಾರ ಮಣ್ಣು ಇರ್ತದೆ, ಅಲ್ಲಿ ಲಭ್ಯತೆ ಸಿಗ್ತಾ ಇರಲ್ಲ ಬೇರು ಅಥವಾ ಮಣ್ಣಿನ ಒಂದು ಗುಣಧರ್ಮ ಚೆನ್ನಾಗಿರಲ್ಲ, ಆಗೇನ್ ಮಾಡ್ಬೋದು ಅಂತಂದ್ರೆ ನಾವು ಸಿಂಪರಣೆ ಮುಖಾಂತರ ಇದನ್ನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಬೋದು. ನಾನು ಶಿಫಾರಸು ಮಾಡಿದಕ್ಕೆ ಚಿಕ್ಕ ಸಸಿಗಳಾದ್ರೆ ಇನ್ನು ಬೆಳೆದಿಲ್ಲದೆ ಇರತಕ್ಕಂಥ ಬೆಳವಣಿಗೆ ಹಂತದಲ್ಲಿ ಇರ್ತಕ್ಕಂಥದ್ದಾದ್ರೆ ಒಂದು 5 ಮಿಲಿಯಷ್ಟು ಪ್ರತಿ ಲೀಟರ್ ನೀರಿಗೆ, ಬೆಳೆದಿರ್ತಕ್ಕಂಥದ್ದಾದ್ರೆ ಒಂದು 5-10 ಮಿಲಿ ತನಕ, ಮತ್ತೆ ಹೂ ಆಡ್ಲಿಕ್ಕೂ ಮುಂಚಿತವಾಗಿಂದ ಶುರು ಮಾಡ್ಬೇಕಾಗ್ತಿಲ್ಲ. ಈಗ ಸಾಮಾನ್ಯವಾಗಿ ಬೆಳೆಗಳು ಹೂ ಬಿಡ್ಲಿಕ್ಕೆ ಒಂದು 5-6 ದಿನ ಮುಂಚಿತವಾಗಿ ಒಂದು ಬಾರಿ ಸಿಂಪರಣೆ ಕೊಟ್ಟು, ನಂತರ 15-25 ದಿನಕ್ಕೆ ಒಂದು ಬಾರಿ ಅಂತೆ ಒಂದು 2-3 ಬಾರಿ ಸಿಂಪರಣೆ ಕೊಟ್ರೆ ಉತ್ತಮವಾದಂತಹ ಒಂದು ಗುಣಮಟ್ಟ ಇರ್ತಕ್ಕಂತ ಒಂದು ನಾವು ಉತ್ಪನ್ನಗಳನ್ನ ಪಡಿಬಹುದು. ಮತ್ತೆ ತ್ವರಿತವಾಗಿ ಪೋಷಕಾಂಶಗಳು ಸಿಗೋದ್ರಿಂದ ಹೂ ಆಡೋಕೆ ಚೆನ್ನಾಗಿ, ಕಾಯಿ ಚೆನ್ನಾಗಿ ಹೆಚ್ಚು, ಬೆಳವಣಿಗೆಗೆ ಸಹಕಾರ ನೀಡತಕ್ಕಂಥ ಸನ್ನಿವೇಶ ಈ ಒಂದು ಜೀವಾಮೃತ ಬಳಕೆಯಿಂದ ಉಂಟಾಗುತ್ತೆ. ಅದನ್ನ ನೇರವಾಗಿ ಮಣ್ಣಿನಲ್ಲೂ ಕೂಡ ನಾನು ಕೊಡ್ಬೋದು. ಆಗ್ಲೇ ಹೇಳಿದಾಗೆ

ಆ ಹಣ್ಣುಗಳನ್ನ ಇಡತಕ್ಕಂತ ಅವಧಿ ಶೇಖರಣಾ ಅವಧಿ ಕೂಡ ಹೆಚ್ಚಾಗುತ್ತೆ, ಜಾಸ್ತಿ ದಿನ ಇಟ್ಕೋಬಹುದು. ಸಾಮಾನ್ಯವಾಗಿ ಹೆಚ್ಚಾಗಿ ರಾಸಾಯನಿಕಗಳು ಮತ್ತೆ ಕೀಟನಾಶಕಗಳು ಇವನ್ನ ಬಳಸುವಂತವರು ನಿಮಗೆ 2-3 ದಿನದಲ್ಲೇ ಅದು ಬೇಗ ಮಾಗಿ ಕೆಟ್ಟೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಅದೇ ಈ ಪಂಚಗವ್ಯ ಇವನ್ನೆಲ್ಲ ಸ್ವಲ್ಪ ಬಳಸಿ ರಾಸಾಯನಿಕಗಳನ್ನ ಕಡಿಮೆ ಮಾಡ್ತೀವಿ, ನೀವು ಒಂದು 10-12 ದಿನ ತನಕ ಇಟ್ಕೋಬಹುದು. ಅಂದ್ರೆ ಅದು ಶೇಖರಣ ಅವಧಿ ಕೂಡ ಜಾಸ್ತಿ ಆಗುತ್ತೆ, ಸೊ ಒಂದ್ ಸ್ವಲ್ಪ ಮೌಲ್ಯ ಕೂಡ ಬರುತ್ತೆ. ನಾವೇನು ಬೆಳೆದಿರ್ತಕ್ಕಂಥ ಉತ್ಪನ್ನಗಳಿಗೆ ಮೌಲ್ಯಗಳು ಕೂಡ ಬರ್ತಕ್ಕಂಥ ಒಂದು ಸನ್ನಿವೇಶ ಬರುತ್ತೆ. ಪಂಚಗವ್ಯಗಳನ್ನ ಬಳಸಿದಾಗ ಹೂಗಳ ಸಂಖ್ಯೆ ಜಾಸ್ತಿ ಆಗ್ತಕ್ಕಂಥದ್ದು, ಮತ್ತೆ ಹೂ ಬಿಡ್ತಕ್ಕಂಥ ಅವಧಿ ಕೂಡ ಸರಿಯಾಗಿ ಒಂದು ಕೋಯಿನ್ಸೈಡ್ ಆಗುತ್ತೆ. ಮತ್ತೆ ಹಣ್ಣಿನ ಶೇಖರಣಾ ಅವಧಿ ಆಗ್ಲೇ ಹೇಳ್ದಂಗೆ ಒಂದು 10-12 ದಿನವರೆಗೂ ನಾವು ಹೆಚ್ಚಿಗೆ ಮಾಡ್ಬೋದು. ಒಂದು ಉದಾಹರಣೆ ಹೇಳೋದಾದ್ರೆ ನಿಂಬೆಯಲ್ಲಿ ನಾವು ಪಂಚಗವ್ಯ ನಾವು ಉಪಯೋಗಿಸಿದಾಗ ಅದು ವರ್ಷವಿಡೀ ಹೂ ಬಿಡ್ತಕ್ಕಂಥ ಸನ್ನಿವೇಶ ನೋಡಿದೀವಿ. ಮತ್ತೆ ಹಣ್ಣುಗಳು ಕೂಡ ಒಳ್ಳೆ ಪರಿಮಳದಿಂದ ಕೊಡುತ್ತೆ, ಅದ್ರ ಸ್ಮೆಲ್ಲು ಸುವಾಸನೆ ಕೂಡ ಚೆನ್ನಾಗಿರ್ತಕ್ಕಂಥ ಒಂದು ಸನ್ನಿವೇಶ ಇದೆ. ಅದ್ರ ಹೆಚ್ಚು ಕಾಲ ಶೇಖರಣೆ ಸಿಕ್ಕೋಬಹುದು. ಮತ್ತೆ ಸೀಬೆ, ಒಂದು ಸೀಬೆ ಬೆಳೆ ನಂದು ಅಷ್ಟನೇ, ಈಗ ಅದರಲ್ಲಿ ಒಟ್ಟು ಲವಣಾಂಶಗಳು ಬರ್ತವೆ ಮತ್ತೆ ಮಿನರಲ್ಸ್ ಬರ್ತವೆ, ಅದ್ರಲ್ಲಿ ಏನು ಒಂದು ಪೋಷಕಾಂಶಗಳ ಆಗರ ಹೆಚ್ಚಾಗ್ತಕ್ಕಂಥ ಸನ್ನಿವೇಶ ಇದೆ. ಸೀಬಿನಲ್ಲಿ ಬಳಸಿದಾಗ ಹಣ್ಣುಗಳು ಕೂಡ ಹೆಚ್ಚು ರುಚಿಯಾಗುತ್ತೆ, ಅದರಲ್ಲಿ ಒಟ್ಟು ಲವಣಾಂಶಗಳು ಜಾಸ್ತಿ ಆದಾಗ TSS ಜಾಸ್ತಿ ಆಗುತ್ತಲ್ಲ ಸೀಬೆ ಹಣ್ಣಿಗೆ, ಸೊ ಅದ್ರ ಟೇಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಕಸ್ಟಮರ್ ಪ್ರಿಫರೆನ್ಸ್ ಗ್ರಾಹಕರಿಗೆ ಅದನ್ನ ಒಂದು ತಗೊಳ್ತಕ್ಕಂಥ ಸನ್ನಿವೇಶ ಹೆಚ್ಚಾಗಿ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಲಭ್ಯ ಆಗುತ್ತೆ, ಗುಣಮಟ್ಟಗಳು ಅಭಿವೃದ್ಧಿ ಇದರಿಂದ. ಅದೇ ರೀತಿ ಪಂಚಗವ್ಯ ಬೆಳೆನ ನಾವು ಕೆಲವು ಬೆಳೆಗಳು ನೋಡಿದಾಗ ಇಳುವರಿ ಕೂಡ ಶೇಕಡ 20% ಅಧಿಕ ಆಗಿರ್ತಕ್ಕಂಥ ಸನ್ನಿವೇಶಗಳು ಇದಾವೆ. ಮತ್ತೆ ಈಗ ಉದಾಹರಣೆಗೆ ಅರ್ಶನ ಬೆಳೆ ತಗೊಳ್ಳಿ, ನಮ್ಮ ಚಾಮರಾಜನಗರದಲ್ಲಿ ಬೆಳೆತಕ್ಕಂಥ ಅರ್ಶನ ಬೆಳೆ ಅಲ್ಲಿ ಸಿಂಪರಣೆ ಮಾಡಿದಾಗ ಇಳುವರಿ 15-20% ಹೆಚ್ಚಿಗೆ ಆಗ್ತಕ್ಕಂಥ ಸನ್ನಿವೇಶ ಇದೆ. ಮತ್ತೆ ಅದರಲ್ಲಿ ಕರ್ಕ್ಯುಮಿನ್ ಅಂಶ ಅಂತ ಹೇಳ್ತೀವಿ, ಅದರಲ್ಲಿರ್ತಕ್ಕಂಥದ್ದು ಅದು ಕೂಡ ಹೆಚ್ಚಾಗ್ತಕ್ಕಂಥ ಸನ್ನಿವೇಶಗಳಿದೆ. ಒಟ್ಟಾರೆ ಇದು ಬಳಸಿದಾಗ ಅಧಿಕ ಇಳುವರಿ ತಗೊಂಡು ಮತ್ತೆ ಶೇಖರಣೆ ಅವಧಿ ಕೂಡ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಪಂಚಗವ್ಯ ಬಳಸಿದಾಗ. ಸೊ ಇದು ಜೀವಾಮೃತ ಮತ್ತೆ ಪಂಚಗವ್ಯಗಳ ಒಂದು ಉತ್ಪಾದನೆ ಮತ್ತೆ ಬಳಕೆ. ಇದಲ್ಲದೆ ಇನ್ನೊಂದಿದೆ, ಇನ್ನೊಂದು ಮುಖ್ಯವಾದ ದ್ರವರೂಪದ ಸಾವಯವ ಪರಿಕರ ಅಂತಂದ್ರೆ ಬೀಜಾಮೃತ ಅಂತ ಸೊ ಇದು ಅಷ್ಟೇ, ಬೀಜಾಮೃತನ ನಾವು ಯಾವ ರೀತಿ ಉತ್ಪಾದನೆ ಮಾಡ್ಬೇಕು ಅಂತಂದ್ರೆ ಅದನ್ನ ಪ್ರೊಡ್ಯೂಸ್ ನಾನು ಉತ್ಪಾದನೆ ಮಾಡ್ಕೊಳ್ಳೋದು ಯಾವ ರೀತಿ ಅಂತಂದ್ರೆ ಅದು ಕೂಡ 5 kg ಹಸುವಿನ ಸಗಣಿ ಬೇಕಾಗುತ್ತೆ. ಅದನ್ನ ಬಟ್ಟೆಯಲ್ಲಿ ಕಟ್ಟಿ ಒಂದು 50 liter ನೀರಿನ ಡ್ರಮ್ ಅಲ್ಲಿ ಒಂದು ರಾತ್ರಿ ತೂಗಾಕಿಡ್ಬೇಕು. 5 kg ಅಷ್ಟು ಸಗಣಿನ ಬಟ್ಟೆಯಲ್ಲಿ ಕಟ್ಬಿಟ್ಟು ಒಂದ್ ಗಡ್ಡಿಗೆ ಕಟ್ಬಿಟ್ಟು ಆ ಡ್ರಮ್ ನಲ್ಲಿ 50 liter ನೀರ್ ಇರ್ತಕ್ಕಂಥ ಡ್ರಮ್ ಅಲ್ಲಿ ಅದನ್ನ ತೂಗಿಡ್ಬೇಕು. ಮಾರನೇ ದಿನ ಬಟ್ಟೆನ ನೀರಿನ ಅಜ್ಜಿ ತೆಗೆದು ಆ ಸಗಣಿನ ಹಿಂಡಿ ಇದಕ್ಕೆ ಒಂದು 5 liter ಗೋಮೂತ್ರ ಸೇರ್ಸ್ಬೇಕಾಗುತ್ತೆ, ಅಂದ್ರೆ ಹಸುವಿನ ಗಂಜಾನ ಸೇರ್ಸ್ಬೇಕಾಗುತ್ತೆ. ಅದಲ್ಲದೆ ಇನ್ನೊಂದು ಒಂದು ಸಣ್ಣ ಪ್ಲಾಸ್ಟಿಕ್ ಡ್ರಮ್ ಅಲ್ಲಿ 1 liter ಇರ್ತಕ್ಕಂಥ ಒಂದು ಚೊಂಬು ಅಥವಾ ಡ್ರಮ್ ನಲ್ಲಿ ಒಂದು 50 g ಸುಣ್ಣನ ಕಲ್ಸಿರ್ಬೇಕಾಗುತ್ತೆ, ಸುಣ್ಣನ ಕಲ್ಸಿ ಇಟ್ಕೊಂಡಿರ್ಬೇಕಾಗುತ್ತೆ ಪ್ರತ್ಯೇಕವಾಗಿ. ಸೊ ಈ ಒಂದು ಗೋಮೂತ್ರ ಮತ್ತೆ ತಗಡಿನ ಮಿಶ್ರಣ ಮಾಡಿದ ದ್ರಾವಣಕ್ಕೆ ಈ ಒಂದು ಸುಣ್ಣನ ಮಿಶ್ರಣ ಮಾಡಬೇಕಾಗುತ್ತೆ. ಅದನ್ನ ಮಿಶ್ರಣ ಮಾಡಿ ಅದನ್ನ ಫ್ರೆಶ್ ಆಗಿ ತಯಾರು ಮಾಡ್ಬೇಕು. ಇದನ್ನ ಬೀಜಾಮೃತನ ಪಂಚಗವ್ಯ ನೀವು 22-30 ತಯಾರಿ ಮಾಡಿ ಅದನ್ನ ಸ್ವಲ್ಪ ದಿನ ಇಟ್ಕೋಬಹುದು. ಜೀವಾಮೃತನೂ ಅಷ್ಟೇ 10-12 maximum 14 ದಿನದಲ್ಲಿ ಬಳಸಬೇಕಾಗುತ್ತೆ. ಬಟ್ ಬೀಜಾಮೃತ ಯಾವಾಗಲೂ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ನೆಕ್ಸ್ಟ್ ದಿನನೇ ಅದನ್ನ ಉತ್ಪಾದನೆ ಮಾಡಿ ನೆಕ್ಸ್ಟ್ ದಿನನೇ ಬಳಸಬೇಕಾಗುತ್ತೆ. ಅದನ್ನ ಏನು ಅಂತಂದ್ರೆ ಇದನ್ನ ನಾವು ಬೀಜೋಪಚಾರಕ ಮಾಡ್ಲಿಕ್ಕೆ ಮಾಡ್ತೀವಿ. ಬೀಜಗಳನ್ನ ಇದರಲ್ಲಿ ಯಾವುದೇ ಬೆಳೆ ಬೀಜಗಳನ್ನ ಉದಾಹರಣೆಗೆ ಹೊಲಗದ್ದೆ ಬೆಳೆಗಳು, ದ್ವಿದಳ ಧಾನ್ಯ ಕಾಳಿನ ಬೆಳೆಗಳಾಗ್ಬೋದು, ಅದನ್ನ ನೀವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಇದರಲ್ಲಿ ಅಜ್ಜಿ ಒಂದು 5 ನಿಮಿಷ ಬೀಜೋಪಚಾರ ಮಾಡಿದಾಗ ಅಜ್ಜಿ ನಂತರ ಅಂದ್ರೆ 6 ನಂತರ ಇದನ್ನ ಬಿತ್ತನೆಗೆ ಬಳಸಬೇಕಾಗುತ್ತೆ. ಬೀಜಾಮೃತದಲ್ಲೂ ಅಷ್ಟೇ ಅಧಿಕವಾದಂತ ಒಂದು ಏನು ಸೂಕ್ಷ್ಮಜೀವಿಗಳ ಒಂದು ಆಗರ ಇರ್ತಕ್ಕಂತ ಒಂದು ಅದು ಒಂದು ಕೂಡ ಉತ್ಪನ್ನ ಅದು. ಸೊ ಇದೇನ್ ಮಾಡುತ್ತೆ ಅಂತಂದ್ರೆ ಹಲವಾರು ಸಸ್ಯೋತ್ತೇಜಕ ಒಂದು ಎಂಜೈಮ್ಗಳು ಅಥವಾ ಪ್ರೋಟೀನ್ಗಳು ಏನ್ ಹೇಳ್ತೀವಿ ಎಂಜೈಮ್ಗಳು ಅಂತ ಹೇಳಿ ಅದರ ಒಂದು ಒಂದು ಚಟುವಟಿಕೆಗಳನ್ನ ಜಾಸ್ತಿ ಮಾಡಿ ಬೀಜ ಮೊಳೆಯುವ ಪ್ರಕ್ರಿಯೆ ಜಾಸ್ತಿ ಆಗಿ ಉತ್ತಮವಾದಂತ ಬಳಕೆ ಬಂದು ಉತ್ತಮವಾದಂತ ಸಸಿಗಳು ಬರ್ತಕ್ಕಂತ ಒಂದು ಒಂದು ಸನ್ನಿವೇಶ ಉಂಟಾಗುತ್ತೆ. ಸೊ ಇವಿಷ್ಟು 3 ಪ್ರಮುಖವಾದಂತ ಒಂದು ದ್ರವರೂಪದ ಸಾವಯವ ಗೊಬ್ಬರಗಳು ನಾವು ರೈತರು ಸಾಮಾನ್ಯವಾಗಿ ಯೂಸ್ ಮಾಡ್ತಕ್ಕಂಥದ್ದು. ಇದಲ್ಲದೆ ಎರೆಜೋಲ ಕೂಡ ಇದೆ. ಎರೆಜಲ ಎಲ್ಲಿ ಈ ಒಂದು ಎರೆಗೊಬ್ಬರ ಉತ್ಪಾದನೆ ಮಾಡ್ತಾರೆ, ತೊಟ್ಟಿ ಪದ್ಧತಿಯಲ್ಲಿ ಎರೆಗೊಬ್ಬರನ ಉತ್ಪಾದನೆ ಮಾಡ್ತಾ ಇರ್ತಾರೆ, ಅಲ್ಲಿ ನಾವು ಎರೆಹುಳುಗಳು ಮತ್ತೆ ಅವುಗಳ ಹಿಕ್ಕೆ ಏನಾಗುತ್ತೆ ಎರೆಹುಳುಗಳು ಹಿಕ್ಕೆಗಳು ಸಂಗ್ರಹ ಆಗುತ್ತಲ್ಲ, ನಂತರ ಅದಕ್ಕೆ ನಾವು ನೀರು ಉಳಿಸ್ತಾ ಇರ್ತೀವಿ. ಸಾಮಾನ್ಯವಾಗಿ ನೀರು ಕೊಡ್ತಾ ಇರ್ತೀವಿ ಎರೆಹುಳು ಗೊಬ್ಬರಕ್ಕೆ. ಆ ನೀರು ಹಾಕಿದಾಗ ಹೆಚ್ಚಾದಂತ ನೀರೇನಾಗುತ್ತೆ ಅಥವಾ ಆ ಹಿಕ್ಕೆ ತೊಳೆದಿರ್ತಕ್ಕಂತ ನೀರು ಗೊಬ್ಬರ ತೊಳೆದಿರ್ತಕ್ಕಂತ ಸ್ವಲ್ಪ ನೀರು ಅಲ್ಪ ಪ್ರಮಾಣದಲ್ಲಿ ಅದು ಒಂದು ಕೆಳಗಡೆ ತಣ್ಣು ತೊಟ್ಟಿನಲ್ಲಿ ಸಂಗ್ರಹ ಮಾಡಿದಾಗ ಅದರಲ್ಲೂ ಕೂಡ ಹಲವಾರು ಪೋಷಕಾಂಶಗಳು ಇರುತ್ತೆ ಮತ್ತೆ ಬೆಳೆ ಪ್ರಚೋದಕಗಳಿರ್ತವೆ. ಬೆಳೆ ಉತ್ತೇಜನ ಮಾಡ್ತಕ್ಕಂತ ಹಲವಾರು ಸಸ್ಯ ಪ್ರಚೋದಕಗಳು ಅಂತ ಹೇಳ್ತೀವಿ ಅವು ಕೂಡ ಹೆಚ್ಚಾಗಿರ್ತವೆ. ಮತ್ತೆ ಕೀಟ ಮತ್ತೆ ರೋಗ ನಿರೋಧಕ ಒಂದು ಶಕ್ತಿ ಬರ್ತಕ್ಕಂತ ಸನ್ನಿವೇಶ ಕೂಡ ಅದರಲ್ಲಿ ಇರುತ್ತೆ. ಇದು ಅಷ್ಟೇ, ಎರೆಜಲನ ನಾವು ಸಿಂಪಡಣೆ ಮಾಡಬೇಕಾಗುತ್ತೆ. ಪ್ರತಿ ಲೀಟರ್ ನೀರಿಗೆ ನಾವು ಒಂದು 30-50 ml ಮಿಶ್ರಣ ಮಾಡ್ಕೊಂಡು 5% ದ್ರಾವಣ ಮಾಡ್ಕೊಂಡು ಸಿಂಪಡಣೆ ಮಾಡಿದಾಗ ಅದನ್ನು ಮೊಗ್ಗು ಮತ್ತೆ ಹೂವಾಡೋ ಹಂತದಲ್ಲಿ ಸಿಂಪಡಣೆ ಮಾಡಿದ್ರೆ ಇದ್ರದ್ದು ರಿಸಲ್ಟ್ ಪ್ರತಿಫಲ ಚೆನ್ನಾಗಿರ್ತದೆ. ಯಾಕೆಂದ್ರೆ ಅದು ಚೆನ್ನಾಗಿ ಒಂದು ಪ್ರತಿಕ್ರಿಯೆ ಕೊಟ್ಟು ಹೂವು ಮತ್ತೆ ಕಾಯಿಗಳು ಚೆನ್ನಾಗಿ ಅಭಿವೃದ್ಧಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ನಾವು ಸಾಮಾನ್ಯವಾಗಿ ನಿರ್ತಕ್ಕಂಥ ಒಂದು ಎಳೆ ಸಸಿಗಳಿಗೆ ಸಿಂಪಡಣೆ ಮಾಡಿದಾಗ ಆ ಸಸಿಗಳದು ಒಂದು ಪ್ರತಿಫಲನ ಪ್ರೆಸೆಂಟೇಷನ್ ಚೇಂಜ್ ಆಗ್ಬಿಡುತ್ತೆ. ಒಂದು 3-4 ದಿನದಲ್ಲಿ ಆ ಸಸಿಗಳು ತುಂಬಾ ಚೆನ್ನಾಗಿ ಲವಲವಿಕೆಯಿಂದ ಒಂಥರ ಎಲೆಗಳು ಚೆನ್ನಾಗಿ

ಹೆಂಗ್ರು ರೆಗ್ಯುಲರ್ಲಿ ಲಾಂಗ್ ಡ್ರೈವ್ಸ್ ಹೋಗ್ತಿದೆ ಅನ್ಸುತ್ತೆ, ಯಾವ್ದಾದ್ರು ಲಾಟ್ರಿ ಹೊಡಿತಾ ಅಂತ. ಇಲ್ಲ, ನಾನು ನನ್ನ ಕಾರ್ ಅನ್ನ CNG ಗೆ ಕನ್ವರ್ಟ್ ಮಾಡಿದೆ, ಮತ್ತೆ AG&P ಪ್ರಥಮ ಕಡೆಯಿಂದ 7,000 ರೂಪಾಯಿ CNG ಫ್ರೀ ಆಗಿ ಸಿಕ್ತು ಕೂಡ. ನಾನು ಹಾಕಿಸ್ಕೊಳ್ಬಹುದಾ? ಹೌದೌದು, ಯಾರ್ ಬೇಕಾದ್ರೂ ಕನ್ವರ್ಟ್ ಮಾಡಿಸಬಹುದು. AG&P ಪ್ರಥಮ್ ತಂದಿದೆ ವಿಶೇಷ ಆಫರ್, ಇಲ್ಲಿ ನೀವು ಹೊಸ CNG ವೆಹಿಕಲ್ ಕೊಳ್ಳಿರಿ ಅಥವಾ ಈಗಿರುವ ಪೆಟ್ರೋಲ್ ವೆಹಿಕಲ್ ಅನ್ನ CNG ಗೆ ಕನ್ವರ್ಟ್ ಮಾಡಿಸಿ ಪಡೆಯಿರಿ. 7,000 ರೂಪಾಯಿ ವರ್ತ್ CNG ಅಬ್ಸಲ್ಯೂಟ್ಲಿ ಫ್ರೀ. ಹೆಚ್ಚಿನ ಡೀಟೇಲ್ಸ್ ಗಾಗಿ ಕಾಲ್ 1-800-2021-999. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1-800-4258-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಯಾಕಣ ಬೇಜಾರ್ನಲ್ಲಿದ್ಯಾ? ಆಟೋ ವರ್ಷದಲ್ಲಿ ಅಷ್ಟೊಂದು ಪ್ರಾಫಿಟ್ ಇಲ್ಲ, CNG ಗೆ ಕನ್ವರ್ಟ್ ಮಾಡಿಸ್ಕೋ, ಅಲ್ಲಿ ಪ್ರಾಫಿಟ್ ಇದೆ. ಕನ್ವರ್ಟ್ ಮಾಡಿಸಿದ್ರೆ ಏನಾಗುತ್ತೆ? ನಿನಗೆ 7,000 ಬೆಲೆ ಬಾಳೋ CNG ಫ್ರೀ, ಒಳ್ಳೆ ಮೈಲೇಜ್, ಒಳ್ಳೆ ಇಂಜಿನ್ ಲೈಫ್, ಮತ್ತೆ ಪರ್ಫಾರ್ಮೆನ್ಸ್ ಸಿಗುತ್ತೆ. ಇನ್ನು ಕೇಳು, ನಾನು CNG ಗೆ ಕನ್ವರ್ಟ್ ಮಾಡಿದ್ಮೇಲೆ ಕೇಳ್ತೀನಿ. ಕೇಳಿದ್ರಲ್ಲ, ಹಿಂದೆ ಹೊಸ CNG ಆಟೋ ಕೊಳ್ಳಿರಿ ಅಥವಾ CNG ಗೆ ಕನ್ವರ್ಟ್ ಮಾಡಿ, ಮತ್ತು AG&P ಪ್ರಥಮ್ ನಿಮಗೆ 7,000 ಬೆಲೆ ಬಾಳುವ CNG ಫ್ರೀ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗೆ ಕಾಲ್ ಮಾಡಿ 1-800-2021-999. ಕೃಷಿ ಪರಿಸರ ಗೀತೆ ರಚನೆ ದಿವಾಕರ ಹೆಗಡೆ, ಸಂಗೀತ ನಿರ್ದೇಶನ ಮಾಡಿ ಹಾಡಿದ್ದಾರೆ ನಿತಿನ್ ರಾಜಾರಾಮ್ ಶಾಸ್ತ್ರಿ, ಸಹಗಾಯಕಿ ಅಮೃತ ನಿತಿನ್ ಶಾಸ್ತ್ರಿ, ತಬಲಾ ಸಹಕಾರ ಪರಮೇಶ್ವರ ಹೆಗಡೆ. ಕೃಷಿ ಹೊಂಡ ನಾವು ಕಡಿಯೋಣು ಬಾ, ವಸಿ ನೀರ ಪಸೆ ಪಡೆಯೋಣು ಬಾ. ಕೃಷಿ ಹೊಂಡ ನಾವು ಕಡಿಯೋಣು ಬಾ, ವಸಿ ನೀರ ಪಸೆ ಪಡೆಯೋಣು ಬಾ. ಯಶ ಎಂಬ ದೆಸಿ ಹಿಡಿಯೋಣು ಬಾ, ಹೊಸ ಕನಸ ಕಟ್ಟಿ ದುಡಿಯೋಣು ಬಾ. ಯಶ ಎಂಬ ದೆಸಿ ಹಿಡಿಯೋಣು ಬಾ, ಹೊಸ ಕನಸ ಕಟ್ಟಿ ದುಡಿಯೋಣು ಬಾ. ಕೃಷಿ ಹೊಂಡ ನಾವು ಕಡಿಯೋಣು ಬಾ, ವಸಿ ನೀರ ಪಸೆ ಪಡೆಯೋಣು ಬಾ. ಟ ಪಟ ಅಂತ ಮಳಿ ಹಣಸತದ ಹನಿ, ಹನಿಯ ಹಳ್ಳ ಮಾಡೋಣು ಬಾ. ಚಟ ಪಟ ಅಂತ ನೆಲ ಬಿರೀತದ ಬಾನ, ತಂಪಿನ ಹದ ಹಿಡಿಯೋಣು ಬಾ. ಬಾನ ತಂಪಿನ ಹದ ಹಿಡಿಯೋಣು ಬಾ. ಕೃಷಿ ಹೊಂಡ ನಾವು ಕಡಿಯೋಣು ಬಾ, ವಸಿ ನೀರ ಪಸೆ ಪಡೆಯೋಣು ಬಾ. ಅದ ಬೆದಿಗೆ ತಿರಿ ಕದ ತೆರಿದದ ಎದಿ ಕರಗಿ ಬಾ, ನಿಳಿದಿದೆ ಬಾ. ಹದ ಬೆದೆಗೆ ತಿರೆ ಕದ ತೆರೆದದ ಎದಿ ಕರಗಿ ಬಾ, ನಿಳಿದಿದೆ ಬಾ. ನದಿ ತುಂಬಿ ನೆಲ ಕೊಚ್ಚಿ ಹೊಂಟದ ಬದಿ ಹೊಲಕ ನೀರುಣಿಸೋಣು ಬಾ, ಬದಿ ಹೊಲಕ ನೀರುಣಿಸೋಣು ಬಾ. ಕೃಷಿ ಹೊಂಡ ನಾವು ಕಲಿಯೋಣು ಬಾ, ವಸಿ ನೀರ ಪಸೆ ಪಡೆಯೋಣು ಬಾ. ಹೇ ಕೃಷಿ ಹೊಂಡ ನಾವು ಕಡಿಯೋಣು ಬಾ, ವಸಿ ನೀರ ಪಸೆ ಪಡೆಯೋಣು ಬಾ. ಜನ ಮೆಚ್ಚಿಯೋ ಜನ ಮಾಡಿದರ ಹನ ಕಾರ್ಯ ಕೈ ಹಿಡಿಯೋಣು ಬಾ. ಜನ ಮೆಚ್ಚಿಯೋ ಜನ ಮಾಡಿದರ ಹನ ಕಾರ್ಯ ಕೈ ಹಿಡಿಯೋಣು ಬಾ. ಮನಿ ಮನಿ ಮುಂದ ಗಿಡ ಹಚ್ಚಿದರ ಬನ ಬನದ ಊರ ಕಟ್ಟೋಣು ಬಾ, ಬನ ಬನದ ಊರ ಕಟ್ಟೋಣು ಬಾ. ಕೃಷಿ ಹೊಂಡ ನಾವು ಕಡಿಯೋಣು ಬಾ, ವಸಿ ನೀರ ಪಸೆ ಪಡೆಯೋನು ಬಾ. ಅಣ್ಣ ನಂಬಿ ಮಳಿ ಉಳಿ ತಂದರ ಅನ್ನ ದೇವರ ಮುಂದೆ ಮಣಿಯೋಣು ಬಾ. ಮಣ್ಣ ನಂಬಿ ಮಳಿ ಉಳಿ ತಂದ